ನಿಮ್ಮ ಗೃಹಲಕ್ಷ್ಮಿ. ಈ ಯೋಜನೆಯು ಬಡತನದ ರೇಖೆಗಿಂತ ಕೆಳಗಿರುವ ನಮ್ಮ ರಾಜ್ಯದ 1,23,00,000 ಕುಟುಂಬದ ಯಜಮಾನಿಗಳಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅಥವಾ ಸ್ವಾಭಿಮಾನದಿಂದ ಜೀವನವನ್ನ ನಡೆಸಿಕೊಡ್ಲಿಕ್ಕೆ ಒಂದು ದಾರಿಯಾಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನನ್ನ ಹೆಸರು ರೇಖಾ ಸಂತೋಷ್ ನಾವಿ ಅಂತ. ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ನನಗೆ ಬಹಳ ಅನುಕೂಲವಾಗಿದೆ. ನನ್ನ ಹೆಸರು ಈಶ್ವರಿ ಗಂಜೇರಿ. ಟೈಲರಿಂಗ್ ಕೆಲಸ ಮಾಡ್ತೀವಿ. ಹೊಲಿಗೆದು ಏನ್ ಬಿ ದಾರ ಸೂಜಿ ಏನ್ ಬಿತ್ತಂದ್ರೆ ಅದಕ್ಕೂ ಹೆಲ್ಪ್ ಆಗ್ಯದ. ಮಕ್ಕಳ ಎಜುಕೇಶನ್ ಪೇ ಹೆಲ್ಪ್ ಆಗ್ಯದ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ. ಸಿಪಿ ಗ್ರಾಂಡ್ಸ್ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೆವೆನ್ಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಇದು ಪ್ರತಿ ಭಾರತೀಯ ಪ್ರಜೆಯ ಯಾವುದೇ ದೂರಿಗೆ ತ್ವರಿತ ಕಾರ್ಯಾಚರಣೆಯ ಪೋರ್ಟಲ್. ಸಿಪಿ ಗ್ರಾಮ್ಸ್ ಒಂದು ಅತ್ಯಂತ ವಿಶ್ವಾಸಾರ್ಹ ವ್ಯವಸ್ಥೆಯಾಗಿದ್ದು ಪ್ರತಿ ನಾಗರಿಕರನ್ನ ಸಶಕ್ತಗೊಳಿಸುತ್ತದೆ ಮತ್ತು ಇದನ್ನು ಕಾರ್ಯಗತಗೊಳಿಸುವ ಎಲ್ಲಾ ಹಂತಗಳ ಅಧಿಕಾರಿಗಳ ಬದ್ಧತೆ ದೃಢವಾಗಿ ಹೇಳುತ್ತದೆ. ಸಿಪಿ ಗ್ರಾಮ್ಸ್ ಸಂವೇದನಾಶೀಲ, ಪರಿಣಾಮಕಾರಿ ಹಾಗೂ ವಿಶ್ವಾಸಾರ್ಹ. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ, ಕೇವಲ 10% ಅನ್ನುವಂತಹ ಒಂದು ಸೂಚನೆ ಅದ. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ಪ್ರಖರವಾದಂತಹ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳಾಗಲಿ ಅಥವಾ ದಿನನಿತ್ಯದ ಚಟುವಟಿಕೆಗಳನ್ನಾಗಲಿ ಹಾಕಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ರೂಪಕ ಬರ ನೀಗಿದ ಭಾಗ್ಯವಂತಿ ಪಿಪ್ಲಾಂತ್ರಿ. ರಚನೆ ಶ್ರೀಮತಿ ಜಮುನಾ ಕೆ ಪವಾರ್. ಕೇಳಿ ರೂಪಕ ಬರ ನೀಗಿದ ಭಾಗ್ಯವಂತಿ ಪಿಪ್ಲಾಂತ್ರಿ. ಬೂಂದ್ ಬೂಂದ್ ಬರ ಪೆಹರಾದೆ ಬಾದಲ್ ಬಾದಲ್ ಪೆಹರಾದೆ. ನಮ್ಮ ಸೌರಮಂಡಲದಲ್ಲಿ 8 ಗ್ರಹಗಳಿವೆ ಎಂಬುದು ನಮಗೆಲ್ಲ ಗೊತ್ತಿರುವ ವಿಷಯ. ಈ 8 ಗ್ರಹಗಳಲ್ಲಿ ಭೂಮಿ ಮಾತ್ರ ಜೀವಿಗಳನ್ನು ಹೊಂದಿರುವ ಗ್ರಹವಾಗಿದ್ದು, ಈ ಭೂಮಿಯ ಮೇಲೆ ಪ್ರಾಣಿಗಳು, ಪಕ್ಷಿಗಳು ಹಾಗೂ ಸಸ್ಯಗಳು ಬದುಕಲು ಗಾಳಿ ಮತ್ತು ನೀರು ಪ್ರಕೃತಿದತ್ತವಾಗಿ ನಮಗೆ ಸಿಗುವ ವಸ್ತುಗಳಾಗಿವೆ. ಭೂಮಿಯು ತನ್ನ ಮಡಿಲಿನಲ್ಲಿ 70% ಭಾಗ ನೀರನ್ನು ಹೊಂದಿದ್ದು, ಕೇವಲ 30% ಭಾಗ ಭೂಮಿಯಿದೆ. 70% ಭಾಗದ ನೀರಿನಲ್ಲಿ 97% ಉಪ್ಪು ನೀರು ಆಗಿದ್ದು, ಉಳಿದ 3% ನೀರು ಜೀವಿಗಳ ಬಳಕೆಗೆ ಯೋಗ್ಯವಾಗಿದ್ದರೂ ಅದರಲ್ಲಿ 2/3 ಭಾಗ ಧ್ರುವ ಪ್ರದೇಶಗಳಲ್ಲಿ ಹೆಪ್ಪುಗಟ್ಟಿ ನೀರ್ಗಲ್ಲಿನ ರೂಪದಲ್ಲಿದೆ. ಹಾಗಾಗಿ ಈ ಪ್ರಕೃತಿಯಲ್ಲಿ 1% ನೀರು ಮಾತ್ರ ಬಳಸಲು ಲಭ್ಯವಾಗಿದೆ. ನಾವು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಉಪಯೋಗಿಸುವ ನೀರು ನಮಗೆ ಮಳೆಯ ರೂಪದಲ್ಲಿ ದೊರೆಯುತ್ತದೆ. ಸಮುದ್ರದ ನೀರು ಆವಿಯಾಗಿ ಮೋಡವಾಗಿ ಭೂಮಿಗೆ ನೀರನ್ನು ಮಳೆಯ ರೂಪದಲ್ಲಿ ಪಡೆಯಬೇಕಾದರೆ ನಮಗೆ ಅರಣ್ಯಗಳು ಸಹಕಾರಿಯಾಗಿವೆ. ಈ ಅರಣ್ಯಗಳು ಕೇವಲ ಮಳೆಗಾಗಿ ಉಪಯೋಗಕ್ಕೆ ಬಾರದೆ ಗಾಳಿಯ ಹೊಡೆತ ಹಾಗೂ ಮಳೆ ನೀರಿನಿಂದ ಭೂಮಿಯ ಮೇಲ್ಮಣ್ಣು ಕೊಚ್ಚಿಕೊಂಡು ಹೋಗದಂತೆ ತಡೆಯುವ ಕಾರ್ಯ ಮಾಡುವುದರ ಜೊತೆಗೆ ಜೀವಿಗಳು ಬದುಕಲು ಮುಖ್ಯವಾಗಿ ಬೇಕಾಗುವ ಆಮ್ಲಜನಕ ಸಹ ನೀಡುತ್ತವೆ. ಆದರೆ ಮಾನವ ತನ್ನ ಸುಖಜೀವನಕ್ಕೋಸ್ಕರ ಕಾರ್ಖಾನೆಗಳನ್ನು ಸ್ಥಾಪಿಸಿ ಕಾಗದ ತಯಾರಿಸಲು, ಮನೆ ವಸ್ತುಗಳನ್ನು ತಯಾರಿಸಲು, ಉರುವಲಿಗಾಗಿ ಮತ್ತು ಭೂಮಿಯ ಅಂತರಾಳದಲ್ಲಿ ಹುದುಗಿರುವ ವಸ್ತುಗಳನ್ನು ಹೊರತೆಗೆಯಲು ಅರಣ್ಯಗಳನ್ನು ಅವ್ಯಾಹತವಾಗಿ ನಾಶ ಮಾಡುತ್ತಿದ್ದಾನೆ. ಈ ಚಟುವಟಿಕೆಗಳು ವಿಶ್ವದ ಎಲ್ಲಾ ಭಾಗಗಳಲ್ಲಿ ನಡೆಯುತ್ತಿದ್ದು ನಮ್ಮ ದೇಶದಲ್ಲೂ ವಿಪರೀತವಾಗಿ ಸಾಗುತ್ತಿವೆ. ಇದೇ ರೀತಿ ದೇಶದ ರಾಜಸ್ಥಾನದ ಹಲವಾರು ಜಿಲ್ಲೆಗಳಲ್ಲಿ ಮಾರ್ಬಲ್ ಗಣಿಗಾಗಿ ಕಾಡುಗಳನ್ನು ಕಡಿದು ಬಂಜರು ಭೂಮಿಯನ್ನಾಗಿ ಮಾಡುತ್ತಿದ್ದಾರೆ. ಆತ್ಮೀಯರೇ, ರಾಜಸ್ಥಾನದಲ್ಲಿ ರಾಜಸಮಂದ ಎಂಬ ಒಂದು ಜಿಲ್ಲೆ ಇದೆ. ಈ ಜಿಲ್ಲೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಪಿಪ್ಲಂತ್ರಿ ಎಂಬ ಸಣ್ಣ ಊರು. ಈ ಊರು ಸುತ್ತಮುತ್ತ ಬೆಟ್ಟಗುಡ್ಡಗಳಿಂದ ಆವೃತವಾಗಿದ್ದು ಒಂದು ಕಾಲದಲ್ಲಿ ಇಲ್ಲಿ ಕಾಡು ಸಮೃದ್ಧವಾಗಿ ಬೆಳೆದಿತ್ತು ಎಂದು ಹೇಳುತ್ತಾರೆ. ಆದರೆ ಯಾವಾಗ ಈ ಕಾಡಿನ ಅಂತರಾಳದಲ್ಲಿ ಮಾರ್ಬಲ್ ಕಲ್ಲುಗಳಿವೆ ಎಂಬುದು ಉದ್ಯಮಿಗಳಿಗೆ ಗೊತ್ತಾಯಿತು. ಅಂದಿನಿಂದ ಗಣಿಗಾರಿಕೆಯಿಂದ ಲಾಭ ಮಾಡಿಕೊಳ್ಳಲು ಸಾವಿರಾರು ಉದ್ಯಮಿಗಳು ಪಿಪ್ಲಾಂತ್ರಿ ಗ್ರಾಮಕ್ಕೆ ಲಗ್ಗೆಯಿಟ್ಟು ಅಲ್ಲಿನ ರೈತರಿಗೂ ಹಣದ ಆಸೆ ತೋರಿಸಿದರ ಪರಿಣಾಮವಾಗಿ ರೈತರು ಕೂಡ ತಮ್ಮ ಭೂಮಿಯನ್ನು ಉದ್ಯಮಿಗಳಿಗೆ ಮಾರಿಬಿಟ್ಟರು. ಇದರ ಪರಿಣಾಮವಾಗಿ ಹಚ್ಚ ಹಸುರಿನ ಕಾಡುಗಳಿಂದ, ಹಲವಾರು ಜೀವಿಗಳಿಂದ, ಪ್ರಾಣಿ ಪಕ್ಷಿಗಳ ಕಲರವದಿಂದ ಸಂಪದ್ಭರಿತವಾದ ಬೆಟ್ಟಗುಡ್ಡಗಳು ನೋಡ ನೋಡುತ್ತಿದ್ದಂತೆ ಕೆಲವೇ ವರ್ಷಗಳಲ್ಲಿ ತಮ್ಮ ಹಸಿರನ್ನು ಕಳೆದುಕೊಂಡು ಬೆತ್ತಲೆಯಾಗಿ ನಿಂತು ಬಿಟ್ಟವು. ತಮ್ಮ ಲಾಭಕ್ಕಾಗಿ ಉದ್ಯಮಿಗಳು ಪರವಾನಿಗೆ ಪಡೆದ ಪ್ರದೇಶಕ್ಕಿಂತಲೂ ಹೆಚ್ಚಿನ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡುತ್ತಿದ್ದುದರ ಪರಿಣಾಮವಾಗಿ ಗಣಿಗಾರಿಕೆಯಿಂದ ಉಳಿಯುವ ತ್ಯಾಜ್ಯ, ಮಣ್ಣು, ಕಲ್ಲುಗಳು ಊರಿನ ಸುತ್ತಮುತ್ತಲ ಪ್ರದೇಶದಲ್ಲಿ ಎಲ್ಲೆಂದರಲ್ಲಿ ಬೀಸಾಡುತ್ತಿರುವುದರಿಂದ, ಜೊತೆಗೆ ಡಂಪರ್ಗಳ ಓಡಾಟದಿಂದ ಹಗಲು ರಾತ್ರಿ ವಾತಾವರಣದಲ್ಲಿ ಧೂಳು ಹೊಗೆ ತುಂಬಿಕೊಂಡು ಇಡೀ ವಾತಾವರಣ ಕಲುಷಿತಗೊಂಡಿತು. ಹಾಗೆ ಇಲ್ಲಿ ಮಳೆ ಬಂದರೆ ನೋಡ ನೋಡುತ್ತಿದ್ದಂತೆ ಮಳೆ ನೀರು ಬೆಟ್ಟ ಗುಡ್ಡಗಳಿಂದ ಜಾರಿ ಎಲ್ಲೂ ನಿಲ್ಲದೆ ರಭಸವಾಗಿ ಹರಿದು ಹೋಗುತ್ತಿದ್ದುದರಿಂದ ಅಲ್ಲಿನ ಅಂತರ್ಜಲದ ಮಟ್ಟ ಕೂಡ ಸುಮಾರು 2000 ಅಡಿಗಳವರೆಗೆ ಕೆಳಗೆ ಹೋಗಿಬಿಟ್ಟಿತು. ಜೊತೆಗೆ ಜನರಿಗೆ ಕುಡಿಯಲು ಸಹ ಯೋಗ್ಯವಾದ ನೀರು ಸಿಗುವುದು ದುಸ್ತರವಾಯಿತು. ಇದ್ದ ಬಿದ್ದ ಕೃಷಿ ಭೂಮಿ ಬಂಜರಾಗತೊಡಗಿತು. ಇದರ ಪರಿಣಾಮವಾಗಿ ಅಲ್ಲಿನ ಭೂಮಿಯು ಕೃಷಿ ಮಾಡಲು ಯೋಗ್ಯವಾಗಿರದ ಕಾರಣ ಊರಿನ ಯುವಕರು ತಮ್ಮ ಹೊಟ್ಟೆಪಾಡಿಗಾಗಿ ಮಹಾನಗರಗಳತ್ತ ಪಯಣ ಬೆಳೆಸಿದರು. ಹೀಗಾಗಿ ಊರಿನಲ್ಲಿ ಕೇವಲ ವಯೋವೃದ್ಧರು ಉಳಿದುಕೊಂಡು ಅಲ್ಲಿನ ಕಲುಷಿತ ಹವೆಯನ್ನು ಸೇವಿಸುವುದರ ಪರಿಣಾಮವಾಗಿ ಅವರ ಆರೋಗ್ಯ ಕೂಡ ದಿನದಿಂದ ದಿನಕ್ಕೆ ಕ್ಷೀಣಿಸತೊಡಗಿತು. ಈ ಎಲ್ಲ ಘಟನೆಗಳಿಂದ ಅಲ್ಲಿನ ಜನರ ಆರ್ಥಿಕ ಪರಿಸ್ಥಿತಿ ಕುಸಿಯತೊಡಗಿತು. ಅಲ್ಲದೆ ವರದಕ್ಷಿಣೆ ಹಾವಳಿಯು ಹೆಚ್ಚಾಗತೊಡಗಿದ್ದುದರಿಂದ ಅಲ್ಲಿನ ಜನರು ಭ್ರೂಣಲಿಂಗ ಪತ್ತೆ ಮಾಡಿಸಿ ಆ ಭ್ರೂಣ ಹೆಣ್ಣಾಗಿದ್ದರೆ ಅದನ್ನು ತಾಯಿಯ ಗರ್ಭದಲ್ಲಿಯೇ ಕೊಂದು ಹಾಕುವ ದುಷ್ಕೃತ್ಯಗಳು ಹೆಚ್ಚಾಗತೊಡಗಿದವು. ಭ್ರೂಣ ಹತ್ಯೆ ತಡೆಗಟ್ಟಲು ಸರ್ಕಾರ ಜಾರಿ ಮಾಡಿದ ನಿಯಮಗಳನ್ನು ಯಾರೂ ಪಾಲಿಸದಾದರು. ಇಂಥ ಪರಿಸ್ಥಿತಿಯಲ್ಲಿ ಅಲ್ಲಿ 2005 ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯುತ್ತದೆ. ಆ ಚುನಾವಣೆಯಲ್ಲಿ ಶ್ಯಾಮ್ ಸುಂದರ್ ಪಾಲಿವಾಲ್ ಎಂಬ ಯುವಕ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಾರೆ. ಅವರು ಇಲ್ಲಿನ ಸ್ಥಿತಿಗತಿಗಳನ್ನು ನೋಡಿ ತನ್ನ ಕಾರ್ಯಾವಧಿಯಲ್ಲಿ ಒಂದು ಉತ್ತಮ ಸಾಧನೆ ಮಾಡಬೇಕೆಂಬ ಹಂಬಲದಿಂದ ಮಹಾರಾಷ್ಟದ ರಾಳೆಗಣಸಿದ್ದಿ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ನೀರಿನ ಸಂಗ್ರಹಣ ಮತ್ತು ಸಂರಕ್ಷಣೆ ಬಗ್ಗೆ ಮಾಹಿತಿ ಪಡೆದು ಮರಳಿ ಗ್ರಾಮಕ್ಕೆ ಬಂದ ಕೆಲವೇ ತಿಂಗಳುಗಳಲ್ಲಿ ಆತನ 16 ಕಿರಣ್ ಎನ್ನುವ ಮಗಳು ಅಕಾಲಿಕವಾಗಿ ಸಾವನ್ನಪ್ಪುತ್ತಾಳೆ. ಮಗಳ ಸಾವಿನಿಂದ ಶ್ಯಾಮ್ ಸುಂದರ್ ಪಾಲಿವಾಲ್ ಅವರು ತನ್ನ ಮಗಳ ಹೆಸರು ಅಮರವಾಗಿ ಉಳಿಯಬೇಕಾದರೆ ತಾನು ಸಮಾಜಕ್ಕಾಗಿ ಏನಾದರೊಂದು ಸಾಧನೆ ಮಾಡಬೇಕೆಂಬ ಹಂಬಲದಲ್ಲಿದ್ದಾಗ ಅವರಿಗೆ ಒಂದು ಯೋಚನೆ ಹೊಳೆಯುತ್ತದೆ. ಆಗ ಅವರು ಪಿಪ್ಲಾಂತ್ರಿ ಗ್ರಾಮದಲ್ಲಿನ ಸಾರ್ವಜನಿಕರನ್ನು ಸೇರಿಸಿ ಬಂಧುಗಳೇ, ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಮತಗಳನ್ನು ನನಗೆ ಕೊಟ್ಟು ಆಯ್ಕೆ ಮಾಡಿದ್ದೀರಿ, ತಮಗೆಲ್ಲ ಧನ್ಯವಾದಗಳು. ತಾವೇನೋ ತಮ್ಮ ಮತ ನೀಡಿ ನನ್ನನ್ನ ಆಯ್ಕೆ ಮಾಡಿ ತಮ್ಮ ಕರ್ತವ್ಯವನ್ನ ಪಾಲಿಸಿದ್ದೀರಿ. ಹಾಗಾಗಿ ನಾನು ಸಹ ನಿಮಗಾಗಿ, ನಿಮ್ಮ ಕುಟುಂಬದವರಿಗಾಗಿ ಮತ್ತು ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಒಂದು ಉತ್ತಮ ಕಾರ್ಯ ಮಾಡಬೇಕಂತ ನಿಶ್ಚಯ ಮಾಡಿದ್ದೀನಿ. ಇದರಾಗ ತಮ್ಮ ಸಹಕಾರ ತುಂಬಾ ಅಗತ್ಯವಾದದ್ದು. ತಾವು ಸಹಕಾರ ನೀಡಿದ್ರೆ ನಾನು ಹಾಕಿಕೊಳ್ಳುವ ಯೋಜನೆ ಸಫಲವಾಗುವುದರೊಳಗ ಯಾವುದೇ ಸಂದೇಹವಿಲ್ಲ. ಪಾಲಿವಾಲ್ ಭಾಯಿ, ಅದು ಯಾವ ಯೋಜನೆ ಅಂತ ನಮಗ ಬಿಡಿಸಿ ಹೇಳ್ರಿ. ಅದರಿಂದ ನಮಗ ಒಳ್ಳೇದಾಗ್ತಿತ್ತು ಅಂತಂದ್ರ ನಾವು ನಿಮಗ ಸಹಕಾರ ಕೊಟ್ಟೇ ಕೊಡ್ತೀವಿ. ಆಯ್ತು ಆಯ್ತು, ಹೇಳ್ತೀನಿ ತಮ್ಮ. ನಾವು ನಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಭ್ರೂಣಲಿಂಗ ಪತ್ತೆ ಮಾಡಿ ಅದು ಹೆಣ್ಣಾಗಿತ್ತಂದ್ರ ಅದನ್ನ ತಾಯಿ ಗರ್ಭದೊಳಗ ಚೀಟು ಹಾಕ್ತಾ ಇದ್ದೀವಿ. ಯಾಕಂದ್ರ ಮಗಳ ಬೆಳೆದು ದೊಡ್ಡವಳಾದ್ರ ವರದಕ್ಷಿಣೆ ವರೋಪಚಾರ ಕೊಡೋ ಭಯದಿಂದಲ್ವಾ? ಜೊತೆಗೆ ಇಲ್ಲಿ ಜೀವನ ಸಾಗಿಸೋದು ಕಷ್ಟ ಅಂತ ನಮ್ಮ ಯುವಕರು ಮುಂಬೈ, ಸೂರತ್, ದಿಲ್ಲಿ, ಅಹಮದಾಬಾದ್ಗಳಂತಹ ದೊಡ್ಡ ದೊಡ್ಡ ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ನೀವು ಹೇಳೋ ಈ ಮಾತು ಖರೆ ಅದರಿ. ಇಲ್ಲಿ ಏನು ಕೆಲಸ ಇಲ್ಲ. ಈ ಗಣಿಗಾರಿಕೆಯಿಂದ ಮಳೆ ಇಲ್ಲ, ಹೊಲಗಳೆಲ್ಲ ಹಾಳಾಗಿ ಬಿಟ್ಟವ. ಹಂಗಾಗಿ ಬದುಕು ಸಾಗಿಸಬೇಕು ಅಂತಂದ್ರ ದೂರದ ಊರುಗಳಿಗೆ ಹೋಗೋದು ಅನಿವಾರ್ಯ ಅದರಿ ಅಣ್ಣ. ಹೌದು ತಮ್ಮ, ನೀ ಹೇಳೋದು 100% ಖರೆ ಅದ. ಅದಕ್ಕಾಗಿನೇ ನಾನೊಂದು ಯೋಜನೆ ತಯಾರು ಮಾಡಿದ್ದೀನಿ. ಆ ಯೋಜನೆಗೆ ನೀವೆಲ್ಲರೂ ಸಹಕಾರ ನೀಡಿದ್ರ ಮುಂದ ಯಾರು ಈ ಊರು ಬಿಟ್ಟು ಹೊರಗ ಹೋಗೋದಿಲ್ಲ. ಹಂಗಾದ್ರ ಆ ಯೋಜನೆ ಏನು ಅನ್ನೋದನ್ನ ಹೇಳ್ರಣ್ಣ. ನಿಮ್ ವಿಚಾರ ನಮಗ ಸರಿ ಅನ್ಸಿದ್ರ ನಾವು ನಿಮ್ಗ ಸಹಕಾರ ಮಾಡಿ ಮಾಡ್ತೀವಿ. ಹೌದಲ್ರಪ್ಪ? ಹಂಗಾದ್ರ ಇಲ್ಲಿ ಕೇಳ್ರಿ, ಮೊದಲು ನಾವು ತಾಯಿ ಗರ್ಭದೊಳಗ ಹೆಣ್ಮಗು ಅದ ಅಂತ ಗೊತ್ತಾದ್ರ ಆ ಭ್ರೂಣ ಹತ್ಯೆ ಮಾಡೋದನ್ನ ನಿಲ್ಲಿಸೋಣ. ಮತ್ತ ಏನ್ ವಿಚಾರ ಮಾಡಿರಿ? ಅದಕ್ಕ ಸ್ವಲ್ಪ ಸಮಾಧಾನವಾಗಿ ಕೇಳ್ರಿ, ಆಮ್ಯಾಲ ನಿಮ್ ವಿಚಾರ ಹೇಳ್ರಿ. ಆಯ್ತ್ರಿ, ಮೊದಲ ನಿಮ್ದು ಹೇಳ್ರಿ. ಹುಡುಗಿ ಬೆಳೆದು ದೊಡ್ಡವಳಾದಾಗ ಆಕಿ ಮದುವೆಗೆ ಮಾಡೋ ಖರ್ಚು ಮತ್ತ ವರದಕ್ಷಿಣೆಗೆ ಹೆದರಿ ಈ ಭ್ರೂಣ ಹತ್ಯೆ ಅಂತಹ ಪಾಪದ ಕಾರ್ಯ ಮಾಡ್ತಾ ಇದ್ದೀವಿ. ಹಂಗಾಗಿ ನಾನು ಮೊದಲು ನಮ್ಮ ಹೆಣ್ಮಕ್ಕಳನ್ನ ಸುರಕ್ಷಿತವಾಗಿ ಸಾಕಿ ಸಲುಹಿ ಮದುವೆನೂ ಹೆಚ್ಚು ಭಾರ ಬೀಳದ ಹಂಗ ಮಾಡೋಗೋಸ್ಕರ ಕಿರಣ ನಿಧಿ ಅನ್ನೋ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದೀನಿ. ಈ ಯೋಜನೆಯ ನಿಯಮಗಳು ಏನಂತಂದ್ರ, ಇನ್ಮುಂದ ಯಾರ ಮನೆಯೊಳಗ ಹೆಣ್ಮಗು ಹುಟ್ಟುತ್ತದೋ ಆ ಕೂಸಿನ ಪೋಷಕರು 10,000 ರೂಪಾಯಿಗಳನ್ನ ಪಂಚಾಯಿತಿಗೆ ಕೊಡಬೇಕು. ಜೊತೆಗೆ ನಮ್ಮ ಜಿಲ್ಲೆಯವರೇ ಆಗಿರ್ಲಿ ಅಥವಾ ರಾಜ್ಯದವರೇ ಆಗಿರ್ಲಿ, ಅವರು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳಿಗೆ ಅಥವಾ ರಾಷ್ಟ್ರಗಳಿಗೆ ವಲಸೆ ಹೋಗಿ ಉತ್ತಮ ಜೀವನ ನಡೆಸಿ ಶ್ರೀಮಂತರಾಗಿದ್ರಂದ್ರ ಅಂತಹವರಿಂದ 21,000 ರೂಪಾಯಿಯನ್ನ ಹುಡುಗಿಯ ಹೆಸರಿಗೆ ದಾನವಾಗಿ ಕೊಡಲು ಪಂಚಾಯಿತಿ ಅವರಿಗೆ ಕೇಳ್ಕೊಳ್ತದ. ಆ ದಾನಿಗಳು ಕೊಡುವ 21,000 ರೂಪಾಯಿಗಳು ಮತ್ತ ಪೋಷಕರು ಕೊಡುವ 10,000 ರೂಪಾಯಿ ಒಟ್ಟು 31,000 ರೂಪಾಯಿ ಸೇರಿಸಿ ಆ ಹುಟ್ಟಿದ ಕೂಸಿನ ಹೆಸರಲ್ಲಿ ಬ್ಯಾಂಕಿನೊಳಗ ಖಾತೆ ತೆಗೆದು 18-20 ವರ್ಷಗಳ ಅವಧಿಗೆ ಠೇವಣಿ ಮಾಡಿಸಲಾಗ್ತದೆ. ಆ ದುಡ್ಡು ಠೇವಣಿ ಮಾಡುವ ಮೊದಲು ಪೋಷಕರು ಒಂದು ಛಾಪಾ ಕಾಗದದೊಳಗ 6 ಅಂಶಗಳನ್ನು ಒಳಗೊಂಡಂತಹ ಪ್ರತಿಜ್ಞಾ ವಿಧಿಗೆ ಸಹಿ ಹಾಕಬೇಕಾಗ್ತದೆ. ಆ ಪ್ರತಿಜ್ಞಾ ವಿಧಿಗಳು ಯಾವುವು ಅಂತಂದ್ರ, ಮೊದಲೇದು ನಮ್ಮ ಕುಟುಂಬದೊಳಗ ಯಾರೊಬ್ಬರೂ ಭ್ರೂಣ ಹತ್ಯೆ ಮಾಡುವುದಿಲ್ಲ, ನೆಟ್ಟ 111 ಸಸಿಗಳನ್ನು ಜೋಪಾನದಿಂದ ಪೋಷಿಸಿ ಬೆಳೆಸುತ್ತೇವೆ, ಮೂರನೇದು ಆ ಸಸಿಗಳು ಮರವಾಗಿ ಬೆಳೆದಾಗ ಅವು ಗ್ರಾಮದ ಆಸ್ತಿ, ನಾಲ್ಕನೇ ಷರತ್ತು ನಮ್ಮ ಮಗಳನ್ನ ಶಿಕ್ಷಣದಿಂದ ವಂಚಿತಳನಾಗಿ ಮಾಡುವುದಿಲ್ಲ, ಐದನೇದು ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಮಗಳ ಬಾಲ್ಯ ವಿವಾಹಕ್ಕೆ ಅವಕಾಶ ಕೊಡುವುದಿಲ್ಲ, ಆರನೇದು ಮತ್ತು ಕೊನೆಯ ಷರತ್ತು ಏನಂತಂದ್ರ ಈ ಠೇವಣಿಯ ಅವಧಿ ಮುಗಿದಾಗ ಸಿಗುವ ಒಟ್ಟು ಹಣವನ್ನ ಮಗಳ ಶಿಕ್ಷಣ ಅಥವಾ ಮದುವೆಗೆ ಮಾತ್ರ ವಿನಿಯೋಗಿಸ್ತೀವಿ ಅನ್ನೋದು. ಪಾಲಿವಾಲ್ ಭಾಯ್ ಅವರು ಹೇಳ್ತಾ ಇರೋದು ಇದು ಒಳ್ಳೆ ವಿಚಾರನೇ ಅದರಿ. ಆ ಠೇವಣಿ ದುಡ್ಡು ಮಗಳು ಬೆಳೆದು ದೊಡ್ಡವಳಾಗುತ್ತಿದ್ದಂಗೆನೆ ಅವು 100,000 ರೂಪಾಯಿಗಳಾಗಿ ಬಿಡ್ತವ. ಮುಂದ ಆ ದುಡ್ಡನ್ನು ತಗೊಂಡು ಹುಡುಗಿಯ ಶಿಕ್ಷಣಕ್ಕಾಗಲಿ ಅಥವಾ ಮದುವೆಗಾಗಲಿ ಖರ್ಚು ಮಾಡಬಹುದು. ಇದಕ್ಕ ನೀವೇನಂತೀರಿ? ಪಾಲಿವಾಲ್ ಅಣ್ಣ, ನಿಮ್ ವಿಚಾರ ಬಹಳ ಚಲೋ ಅದ ನೋಡ್ರಿ. ನಾವ್ ಹಿಂಗ ಮಗಳ ಹೆಸರು ಮೇಲ ಠೇವಣಿ ಇಟ್ಟಿವಿ ಅಂದ್ರ ತಾಯಿ ಹೊಟ್ಟೆಗ ಮಗಳನ್ನ ಕೊಲ್ಲೋದು ತಪ್ಪದ್ ನೋಡ್ರಿ. ಈ ಯೋಜನೆ ಏನಾದ್ರೂ 3-4 ತಿಂಗಳ ಹಿಂದೆ ಬಂದಿದ್ರ ನನ್ ಮಗಳನ್ನ ನಾನು ಕೊಲ್ತಾ ಇರ್ಲಿಲ್ಲ ನೋಡ್ರಿ ಅಣ್ಣ. ತಂಗಿ, ನಾನಿನ್ ದುಃಖ ಅರ್ಥ ಮಾಡ್ಕೋತೀನಿ. ಆಗಿದ್ದು ಆಗೋಯ್ತು, ಅದನ್ನ ಮರ್ತು ಬಿಡು. ಮುಂದ ಭವಿಷ್ಯದೊಳಗ ಇಂಥ ನೀಚ ಕಾರ್ಯ ಮಾತ್ರ ಮಾಡಕ್ ಹೋಗ್ಬೇಡ. ಆಯ್ತ್ರಿ ಅಣ್ಣ. ಕಿರಣ್ ನಿಧಿ ಯೋಜನೆಯಿಂದ ನಮ್ಮ ಹುಡುಗಿರ್ ಬಾಳೇನು ಉದ್ದಾರ ಆಗ್ತದ, ಇದು ಸರಿಯದ. ಆದ್ರ ನಾವು ಬದುಕಲಿಕ್ಕಾದ್ರೂ ದಿನ ದುಡಿಬೇಕಲ್ಲ, ಅದಕ್ಕಿಲ್ಲಿ ಕೆಲ್ಸ ಏನ್ ಸಿಗ್ತದ್ರಿ? ಹಾ ಹಾ, ತಡೀರಿ, ನಾ ಈ ಯೋಜನೆ ಹಿಂದ ನಿಮ್ಮ ಬದುಕಿಗೂ ಒಂದು ದಾರಿ ಹುಡುಕಿದ್ದೀನಿ. ನೀವು ನಿಮ್ಮ ಮಗಳಿನ ಹೆಸರಿನಲ್ಲಿ ಬ್ಯಾಂಕಿನೊಳಗ ದುಡ್ಡು ಠೇವಣಿ ಮಾಡಿದ ಮ್ಯಾಲ ಪಂಚಾಯಿತಿ ಕಡೆಯಿಂದ ಹೆಣ್ಣು ಮಕ್ಕಳ ಪೋಷಕರಿಗೆ 101 ಸಸಿಗಳನ್ನ ಕೊಡಲಾಗ್ತದ. ಆ ಪೋಷಕರು 101 ಸಸಿಗಳನ್ನ ಸರ್ಕಾರಿ ಜಾಗದೊಳಗ, ಗೋಮಾಳ ಜಾಗದೊಳಗ, ಶಾಲಾ ಕಚೇರಿಗಳ ಆವರಣದೊಳಗ ನೆಟ್ಟಿ ಆ ಸಸಿಗಳು ಹಾಳಾಗಲಾರ್ದಂಗ ನೋಡ್ಕೋಬೇಕಾಗ್ತದ. ಮತ್ತ ಆ ಹುಡುಗಿ ಮುಂದ ಬೆಳೀತಾ ದೊಡ್ಡೋಳಾಗ್ತಿದ್ದಂಗೆ ಆ ಗಿಡಗಳಿಗೆ ರಕ್ಷಾಬಂಧನದ ದಿನ ರಾಖಿ ಕಟ್ಟಬೇಕು. ಹಿಂಗ ರಾಖಿ ಕಟ್ಟೋದ್ರಿಂದ ಹೆಣ್ಮಕ್ಕಳಿಗೂ ಆ ಗಿಡಗಳ ಜೊತೆಗೆ ಒಂದು ಸಹೋದರತ್ವ ಭಾವನೆ ಬೆಳೆಯೋದ್ರಿಂದ ಗಿಡಗಳ ನಾಶ ಕೂಡ ಆಗೋದಿಲ್ಲ. ನೀವು ಈ ರೀತಿ ಗಿಡಗಳನ್ನ ನೆಟ್ಟಿ ನಿಮ್ಮ ಮಕ್ಕಳು ಆ ಗಿಡಗಳಿಗೆ ರಾಖಿ ಕಟ್ತಾ ಇದ್ರು ಅಂತಂದ್ರ ಮೊದಲಿನ ಹಂಗ ಸಮಯಕ್ಕೆ ಸರಿಯಾಗಿ ಮಳೆ ಆಗ್ತದ, ಮತ್ತ ಭೂಮಿಯ ಅಂತರ್ಜಲ ಮಟ್ಟ ಕೂಡ ಹೆಚ್ಚಾಗ್ತದ. ಇದರಿಂದ ನೀವು ನಿಮ್ಮ ಊರಲ್ಲೇ ಇದ್ದು ನಿಮ್ಮ ಹೊಲದ ಕೃಷಿ ಕಾರ್ಯಗಳನ್ನು ಮಾಡಿಕೊಂಡು ಬದುಕಬಹುದು. ಇದರಿಂದ ಬೇರೆ ಬೇರೆ ಊರುಗಳಿಗೆ ಗೂಳೆ ಹೋಗೋದು ತಪ್ಪದ ಎಂದು ಪಾನಿವಾಲ್ ಅವರು ಪಿಪ್ಲಂತ್ರಿ ಗ್ರಾಮದ ಜನರನ್ನು ಸಭೆ ಸೇರಿಸಿ ಹೇಳಿದಾಗ ಊರ ಜನರೆಲ್ಲರೂ ಶ್ಯಾಮ್ ಸುಂದರ್ ಪಾನಿವಾಲ್ ಅವರ ಮಾತಿಗೆ ಬೆಲೆ ಕೊಟ್ಟು ಮುಂದೆ ತಮ್ಮ ಊರಿನಲ್ಲಿ ಹೆಣ್ಣು ಮಗು ಜನಿಸಿದರೆ 31,000 ರೂಪಾಯಿ ಠೇವಣಿ ಇಡುವುದರ ಜೊತೆಗೆ ಪ್ರತಿ ಮಗುವಿನ ಮನೆಯವರು 111 ಗಿಡಗಳನ್ನು ನೆಟ್ಟು ಜೋಪಾನವಾಗಿ ಕಾಯ್ದುಕೊಂಡು ಬರತೊಡಗಿದರು. ಆದರೂ ಸಾಧನೆಯ ಹಾದಿ ಸ್ವಲ್ಪ ಮಂದವಾಗಿಯೇ ಸಾಗುತ್ತಿತ್ತು. ಇದನ್ನು ಗಮನಿಸಿದ ಪಾಲಿವಾಲ್ ಅವರು ಮಹಿಳೆಯರ ಸಹಭಾಗಿತ್ವ ಇಲ್ಲದೆ ಈ ಕಾರ್ಯ ಸುಗಮವಾಗಲು ಸಾಧ್ಯವಿಲ್ಲ ಎಂದು ಭಾವಿಸಿ ಪಿಪ್ಲಾಂತ್ರಿಯ ಪ್ರತಿಯೊಂದು ಮನೆಗಳಿಗೆ ಭೇಟಿ ನೀಡಿ ಅಲ್ಲಿನ ಮಹಿಳೆಯರನ್ನು ಕುರಿತು ಸಹೋದರಿಯರೇ, ನಮ್ಮ ಹಿಂದೂ ಧರ್ಮದೊಳಗ ಕಾಡುಗಳನ್ನ ದೇವದೇವತೆಗಳಿಗೆ ಹೋಲಿಸಿ ಅರಳಿ ಮರ, ಅಶ್ವತ್ ಮರ, ಬೇವಿನ ಮರ ಹಿಂಗ ನಾನಾ ತರಹದ ಮರಗಳಿಗೆ ಪೂಜೆ ಮಾಡುತ್ತಾ ಬಂದಿರೋದನ್ನ ನಾವು ನೋಡಿದೀವಿ. ಮತ್ತ ಇವತ್ತು ಕೂಡ ಆ ಮರಗಳನ್ನ ಪೂಜಿಸ್ತಾ ಇದ್ದೀವಿ. ತಾವು ಕೂಡ ಈ ಗಿಡಗಳ ಸಂರಕ್ಷಣೆಯ ಕಾರ್ಯದೊಳಗ ಸಹಕಾರ ನೀಡಿದ್ರ ಈ ಯೋಜನೆಯಿಂದ ಹೆಚ್ಚು ಮಳೆ ಬರುವುದರ ಜೊತೆಗೆ ನಾವು ಅಂತರ್ಜಲವನ್ನ ಸಹ ಹೆಚ್ಚಿಸಬಹುದು. ಈ ಮರಗಳು ಬೆಳೆದು ಅಂದ್ರ ಅವುಗಳಿಂದ ನಾವು ನಮ್ಮ ಸ್ವಂತ ಉದ್ಯೋಗವನ್ನ ಸಹ ಮಾಡಬಹುದು. ಹೀಗೆ ಪಾಲಿವಾಲ್ ಅವರು ಮಹಿಳೆಯರನ್ನು ಕುರಿತು ಹೇಳಿದ್ದೇ ತಡ ಪಿಪ್ಲಾಂತ್ರಿಯ ಪ್ರತಿಯೊಬ್ಬ ಮಹಿಳೆ ಗಿಡ ಮರಗಳ ಸಂರಕ್ಷಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳತೊಡಗಿದರು. ಇದರ ಪರಿಣಾಮವಾಗಿ ಪಿಪ್ಲಾಂತ್ರಿಯ ಸುತ್ತಮುತ್ತ ಸುಮಾರು 3 ಲಕ್ಷಕ್ಕಿಂತಲೂ ಹೆಚ್ಚು ಗಿಡಗಳು ಬೆಳೆದು ನಿಂತಿದ್ದು ಈಗ ಅಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆಯಾಗುತ್ತಿದೆ. ಕಾಲಕ್ಕೆ ಸರಿಯಾಗಿ ಮಳೆ ಆಗುತ್ತಿರುವುದರಿಂದ ಸುಮಾರು 2,000 ಅಡಿಗಳಿಗಿಂತ ಕೆಳಗೆ ಹೋಗಿದ್ದ ನೀರಿನ ಮಟ್ಟ ಈಗ 30-40 ಅಡಿಗಳವರೆಗೆ ಏರಿ ಬಂದು ನಿಂತು ಬಿಟ್ಟಿದೆ. ಎರಡು ಸಾವಿರದ 2008-09 ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದ ಜಲಾನಯನ ಅಭಿವೃದ್ಧಿ ಯೋಜನೆಯ ಲಾಭವನ್ನು ಪಾಲಿವಾಲ್ ಅವರು ಅಚ್ಚುಕಟ್ಟಾಗಿ ಉಪಯೋಗಿಸಿಕೊಂಡು ಈ ಯೋಜನೆಯಡಿ ಚೆಕ್ ಡ್ಯಾಂ ನಿರ್ಮಾಣ, ಕೆರೆಗಳ ನಿರ್ಮಾಣ, ಹಳೆ ಕೆರೆಗಳ ಹೂಳೆತ್ತುವ ಕಾರ್ಯಗಳನ್ನು ಮಾಡಿ ಅಲ್ಲಿ ನೀರಿನ ಸಂಗ್ರಹಣೆಗೆ ಒತ್ತು ನೀಡಿದ್ದಾರೆ. ಇದರ ಪರಿಣಾಮವಾಗಿ ಅಲ್ಲಿನ ಅಂತರ್ಜಲದ ಮಟ್ಟ ಹೆಚ್ಚಾಗಲು ಕಾರಣವಾಗಿದೆ. ಜೊತೆಗೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಫಲವಾಗಿ ಸರ್ಕಾರಿ ಜಮೀನು ಮತ್ತು ಗೋಮಾಳಗಳಲ್ಲಿ ಗಿಡಗಳನ್ನು ನೆಡೆಸಿದ್ದಾರೆ. ತಾವು ಕೈಗೊಂಡಿರುವ ಕಾರ್ಯದ ಕುರಿತು ನಮ್ಮ ಆಕಾಶವಾಣಿಯವರು ಶ್ಯಾಮ್ ಸುಂದರ್ ಪಾಲಿವಾಲ್ ಅವರನ್ನು ಸಂಪರ್ಕಿಸಿದಾಗ ಅವರು ಆಡಿದ ಮಾತುಗಳು ಹೀಗಿವೆ. ನಮಸ್ಕಾರ, ಮೈ ರಾಜಸ್ಥಾನ ರಾಜಸಮಂದ್ ಜಿಲ್ಲೆ ಗ್ರಾಮ ಪಂಚಾಯತ್ ಪಿಪ್ಲಾಂತ್ರಿ ಯಾಂ ಪರ್ ಬೇಟಿ ಪಾನಿ ಪೇಡ್ ಗೋಚರ್ ಭೂಮಿ ಔರ್ ವನ್ಯ ಜೀವೋ ಕೋ ಬಚಾಕರ್ ಲೋಗೋ ಕೋ ಪ್ರಾಕೃತಿಕ ಆಧಾರಿತ ರೋಜಗಾರ ಉಪಲಬ್ಧ ಕರಾಕರ್ ಗ್ರಾಮೀಣ ಪರ್ಯಟನ್ ಕೋ ಬಡಾವಾ ದೇನೆ ಪರ್ ಕಾಮ್ ಕರ್ತಾ ಹೂಂ. ಹಮ್ ಸರ್ಕಾರ ಕಿ ವಿಭಿನ್ನ ಯೋಜನಾ ಕೆ ಮಾಧ್ಯಮ ಸೆ ಲಗಭಗ 25 ಸಾಲ ಸೆ ಇಸ್ ಕಾಮ್ ಕೋ ಏಕ್ ತಪಸ್ಯಾ ಕೆ ರೂಪ್ ಮೇ ಕರ್ ರಹೆ ಹೈನ್. ರಾಜಸ್ಥಾನ ಕಾ ನಾಮ್ ಆತೇ ಹೀ ಆಪ್ ಸಬ್ ಸಮಝ ಸಕ್ತೆ ಹೈ ಕಿ ರಾಜಸ್ಥಾನ ಕಿಸ್ ತರಹ ಕಾ ಪ್ರದೇಶ ಹೈ, ಪರ್ ಹಮಾರೆ ಯಹಾಂ ಕಿ ಪರಿಸ್ಥಿತಿಯಾಂ ಕುಛ ಅಲಗ್ ತರಹ ಕಿ ಹೈ. ಬಡಿ ಚಟ್ಟಾನೆ ಹೈ, ಪಾನಿ ಜಮೀನ್ ಮೇ ಉತರತಾ ನಹೀ ಹೈ, ಪಾನಿ ಬರಸಾತ್ ಕಾ ಬಹ ಕರ್ ಚಲಾ ಜಾತಾ ಹೈ ಔರ್ ಉಸ್ ಪಾನಿ ಕೋ ಹಮನೆ ಸರ್ಕಾರ ಕಿ ವಿಭಿನ್ನ ಯೋಜನಾ ಕೆ ಮಾಧ್ಯಮ ಸೆ ಹಮ್ ಈ ದಾವೆ ಕೆ ಸಾಥ್ ಕಹ ಸಕ್ತೆ ಹೈ ಕಿ ಹಮಾರೆ ಗ್ರಾಮ ಪಂಚಾಯತ್ ಕಾ ಏಕ್ ಭಿ ವ್ಯಕ್ತಿ ಯೇ ನಹೀ ಕಹ ಸಕ್ತಾ ಹೈ ಕಿ ಮೈನೆ ಶ್ರಮದಾನ ಕಿಯಾ ಹೈ ಯಾ ಮೈನೆ ಜೇಬ್ ಸೆ ಪೈಸಾ ಲಗಾಯಾ ಹೈ. ಹಮನೆ ಪಿಛ್ಲೆ ಕೈ ವರ್ಷೋ ಸೆ ಲಗಾತಾರ್ ಸರ್ಕಾರ ಕಿ ವಿಭಿನ್ನ ಯೋಜನಾ ಕೆ ಮಾಧ್ಯಮ ಸೆ ಚಾಹೆ ವಹ ಅಕಾಲ್ ರಾಹತ್ ಹೋ, ವಾಟರ್ ಸೇಡ್ ಹೋ, ಮನ್ರೇಗಾ ಹೋ, आज तक जितनी भी सरकार की योजनाएं जहां तक आई है उन सब योजनाओं से लोगों को रोजगार देकर यहां पर जो पानी 900 फीट 800 फीट या उसके पहले जमीन सूख चुकी थी आज उस जमीन में कहीं 10 फीट पर पानी मिलता है, कहीं 15 फीट पर मिलता है, कहीं 25 फीट पर मिलता है। हमारे यहाँ की जमीनें पानीदार हो गई है। पानीदार होने से किसानों का आत्मविश्वास जगा है, पलायन रुका है और जमीनें पानीदार होने की वजह से यहाँ पर लगभग 4 लाख से ज्यादा पौधे पेड़ बन रहे हैं जिसमें नीम, शीशम, बरगद, पीपल, आम, चंदन, नाग, केसर, कल्पवृक्ष, रुद्राक्ष, बांस, आंवला, इस तरह के लाखों लाखों पौधे लोगों को रोजगार देने के लिए तैयार हो गए हैं। बांस के आधारित उद्योग, आंवले से आधारित उद्योग, फलों से लोगों को रोजगार, पशुपालन से लोगों को रोजगार, किसान खेती करके अपने आप को आत्मनिर्भर करे, इस तरह के काम, गांव में बेटियों का जन्म हो उनके नाम पर पेड़ लगाना, गांव में कोई मेहमान आता है तो उनके नाम पर पेड़ लगाना, बेटियां राखी बांधकर पेड़ों को बचाने का संकल्प लेती है कि पौधा जो आज पेड़ बन रहा है ये मेरे माता पिता ने मेरे जन्मदिन पर लगाया था और मुझे माता पिता ने जन्म दिया, इस नाते पेड़ मेरा भाई। पेड़ों को लोगों की रिश्ते से जोड़ा है, पेड़ों से लोगों के रिश्ते हुए। आज इस ग्राम पंचायत का एक भी व्यक्ति ये नहीं कह सकता है कि मैं मुफ्त की ऑक्सीजन लेता हूँ, मुफ्त की लकड़ी का उपयोग करता हूँ, मेरा अंतिम संस्कार मेरे लगाए गए पेड़ों से होगा। हर व्यक्ति ये कह सकता है कि मेरे नाम पर पेड़ है, मेरे लगाए हुए पेड़ों से ऑक्सीजन लेता हूँ, मेरे लगाए हुए पेड़ों से की लकड़ी का उपयोग करता हूँ और मेरे लगाए हुए पेड़ों से मेरा अंतिम संस्कार होगा। यहाँ का व्यक्ति बड़े गर्व से कहता है कि जितना पानी मैंने धरती माता को पिलाया है, जितना मुझे चाहिए उतना मैं धरती से लेता हूँ और वापस उतना हर साल जमीन को पिलाता हूँ, जल संरक्षण का काम करता हूँ। सर जी, हमने सुना है 2005 से पहले यहाँ पर पूरा अकाल पड़ा हुआ था, सूखा था, यहाँ की जमीन पूरी बंजर थी, तो आप यहाँ के लोगों को आपके जो प्लान था वो प्लान में किस तरह से उन लोगों को जोड़े यहाँ? देखिए, आवश्यकता थी बड़ी उस समय, पूरे राजस्थान में अकाल पड़े थे और लगभग 7 साल के अकाल पड़े थे। पीने के पानी की भयंकर समस्या थी, लोगों को पानी रेलवे स्टेशन तक आता था और ट्रेनों से फिर हर गांव में टैंकर से पानी जाता था, बड़ी भीषण स्थिति थी उस समय में। माइनिंग का भी बड़ा बोलबाला था, बड़े स्तर पर माइनिंग होती है, सफेद संगमरमर की खनन कार्य होता है जिसका नाम गिनीज बुक ऑफ वर्ल्ड रिकॉर्ड में दर्ज है, इतना बड़ा प्रोडक्शन यहाँ पर हुआ है। और जहाँ पर खनन कार्य हुआ है, माइनिंग हुआ है, आप समझ सकते हैं, कल्पना कर सकते हैं कि कितना बड़ा नुकसान हुआ होगा, जहाँ धरती माता का सीना चीरा गया हो वहाँ कितना बड़ा नुकसान हो सकता है। ये सृष्टि जब तक रहेगी तब तक उसकी भरपाई नहीं हो सकती है। हमने यहाँ पर सरकार की विभिन्न योजनाओं को जन सहभागिता से जोड़कर, लोगों की भावनाओं से जोड़कर यहाँ पर उन मलबे के पहाड़ों पर बड़े स्तर पर वृक्षारोपण करवाया है, जल संरक्षण का काम किया है और यहाँ पे वन्य जीव बचा है, किसान आत्मनिर्भर हो रहा है और जो लोग पलायन करके गए थे वो भी वापस आने के मानस बना रहे हैं। यहाँ पर शिक्षा, चिकित्सा, शुद्ध पेयजल, स्वच्छता सभी क्षेत्र में बड़े स्तर पर काम हुआ है। 2005 से हर घर में नल आता है, हर घर में टॉयलेट बना है। देश की पहली ग्राम पंचायतें जो स्वच्छता में आई थी अब्दुल कलाम साहब के हाथों, उस समय इस ग्राम पंचायत को राष्ट्रपति पुरस्कार मिला है। ये जिस पंचायत भवन में आप बैठे हैं, ये पंचायत भवन देश का पहला एयर कंडीशन पंचायत भवन है। इस पंचायत भवन के बाद राजीव गांधी सेवा केंद्र और अटल सेवा केंद्र, इस तरह के नाम देकर सरकारों ने इस विचार को बाहर निकाला है। यहाँ पर ग्राम पंचायतें, गांव आत्मनिर्भर कैसे हो, गांव के लोग ये समझे कि मेरा गांव मेरा सबसे बड़ा तीर्थ स्थान है, जहाँ पर मेरा जन्म हुआ है, मेरे पिताजी का जन्म हुआ है, जहाँ पर मेरे माता पिता का अंतिम संस्कार हुआ, उससे बड़ा तीर्थ स्थान इस सृष्टि के ऊपर दूसरा नहीं हो सकता है। जिस गाँव के नागरिक आदर्श होंगे वो गाँव आदर्श होंगे, बिना नागरिकों के आदर्श हुए गांव आदर्श नहीं हो सकते हैं। तो हमने यहाँ के लोगों में व्यक्तित्व निर्माण का काम किया है, लोगों को ये समझाने का काम किया है कि आपको आदर्श बनना पड़ेगा, आपको गांव के प्रति समर्पण की भावना पैदा करना पड़ेगी। और हमने इस तरह की प्रतिज्ञा ली है, एक सरपंच इस तरह की प्रतिज्ञा ले लेगा कि मेरे घर से कुछ नहीं लाऊंगा और घर कुछ नहीं ले जाऊंगा, मेरा परिवार मेरे काम धंधे से चलेगा, जहाँ मेरा कार्यक्षेत्र है वो मेरी जिम्मेदारी है और उस जिम्मेदारी को मैं हर हाल में उसको पूरा करूंगा। इस तरह का काम हम लोगों ने किया है, गांव के लोगों को ये प्रतिज्ञा दिलाएगी, खुद को कर बुलंद इतना कि खुदा खुद तुझसे पूछे तेरी रजा क्या है। सरकार की विभिन्न योजनाओं को इस तरह से आप धरातल पर उतारो कि नीति बनाने वाले लोग आपके पास आकर पूछे, योजना तो हमने पूरे देश के लिए बनाई थी पर यहाँ पर इतनी अच्छी क्यों दिखती है, समर्पण की भावना पैदा करना। और इस कामों की वजह से हमें देश के महामहिम राष्ट्रपति जी ने पद्मश्री पुरस्कार से सम्मानित किया है, अमिताभ बच्चन ने हॉट सीट पर बिठाकर कौन बनेगा करोड़पति का गेम खेला, अक्षय कुमार और इस तरह के कई बड़े बड़े सितारों ने हमें बुलाया है, देश के प्रधानमंत्री जी ने 4 बार बुलाकर पीठ थपथपाई है। एकमात्र कारण प्रदेश की मुख्यमंत्री हमारे आई है, कई राज्यों के विधायक, सांसद और लगभग 300 से ज्यादा IAS हमारे व्यक्तिगत संपर्क में है, वो सिर्फ इसलिए कि ये काम यहाँ के लोगों ने किया है और किया है इसकी वजह से यहाँ पर ट्रेनिंग सेंटर खुला है। यहाँ पर पूरे देश के सरपंच आ रहे हैं, देश के IAS आ रहे हैं, ग्रामीण विकास में काम करने वाले लोग यहाँ पर आकर प्रेरणा ले रहे हैं और सीख रहे हैं कि हम ग्रामीण विकास में किस तरह से काम करें। ये एक पिपलांत्री मॉडल पूरे विश्व के सामने एक उदाहरण है। ಎರಡು ಸಾವಿರದ 2005ಕ್ಕಿಂತ ಮುಂಚೆ ಗಣಿಗಾರಿಕೆಯಿಂದ ಬಂಜರಾಗಿದ್ದ ಪಿಪ್ಲಾಂತ್ರಿಯ ಭೂಮಿ ಈಗ ಕೃಷಿಯೋಗ್ಯವಾಗಿದ್ದು ಕೇಂದ್ರ ಸರ್ಕಾರಗಳು ಜಾರಿಗೆ ತಂದಿರುವ ಕೃಷಿ ಸಿಂಚಾಯಿ ಯೋಜನೆಯ ಪರಿಣಾಮವಾಗಿ ದೇಶದ ನಾನಾ ನಗರಗಳಿಗೆ ವಲಸೆ ಹೋಗಿದ್ದ ಯುವಕರು ಈಗ ತಮ್ಮ ಗ್ರಾಮಗಳಿಗೆ ಮರಳಿ ಕೃಷಿ ಮಾಡುತ್ತಾ ಬೆಳ್ಳುಳ್ಳಿ, ಅರಿಶಿನ, ಆಲೂಗಡ್ಡೆ, ಗೆಣಸು, ಕಬ್ಬು, ವಿವಿಧ ತರಕಾರಿ, ಹಣ್ಣು ಹಂಪಲುಗಳನ್ನು ಬೆಳೆಯುತ್ತಿದ್ದಾರೆ. ಕೃಷಿಯೊಂದಿಗೆ ಪಶು ಸಂಗೋಪನೆ ಕೂಡ ಬಲಗೊಂಡಿದ್ದು ಹೈನುಗಾರಿಕೆಗೆ ಉತ್ತೇಜನ ದೊರಕಿದೆ. ಇಲ್ಲಿನ ಗಿಡಗಳಿಗೆ ಗೆದ್ದಲು ಬೇಗ ತಗಲುವುದರಿಂದ ಗಿಡಗಳ ಸುತ್ತಮುತ್ತ ಲೋಳೆಸರದ ಸಸಿಗಳನ್ನು ನೆಟ್ಟಿದ್ದಾರೆ. ಹೀಗಾಗಿ ಅಲ್ಲಿನ ಮಹಿಳೆಯರು ಸಂಘಗಳನ್ನು ಸ್ಥಾಪಿಸಿಕೊಂಡು ತಮ್ಮ ಸಂಘಗಳ ಮೂಲಕ ಅಲೋವೆರಾ ಜ್ಯೂಸ್, ಶಾಂಪೂ, ಜೆಲ್ ಮತ್ತು ಉಪ್ಪಿನಕಾಯಿ ಉತ್ಪನ್ನಗಳನ್ನು ತಯಾರಿಸಿ ತಮ್ಮದೇ ಉದ್ಯೋಗವನ್ನು ಆರಂಭಿಸಿ ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಎರಡ್ ಸಾವಿರದ ಆರರಲ್ಲಿ ಶ್ಯಾಮ್ ಸುಂದರ್ ಪಾಲಿವಾಲ್ ಅವರು ಜಾರಿಗೆ ತಂದಿರುವ ಕಿರಣ್ ನಿಧಿ ಯೋಜನೆ ಇಂದು ಪಿಪ್ಲಾಂತ್ರಿ ಗ್ರಾಮಕ್ಕೆ ಮಾತ್ರ ಸೀಮಿತವಾಗದೆ ಆ ಗ್ರಾಮ ಪಂಚಾಯಿತಿಯ ಎಲ್ಲಾ ಗ್ರಾಮಗಳಿಗೆ ವಿಸ್ತರಣೆಗೊಂಡಿದ್ದು, ಈ ಯೋಜನೆಯ ಅಡಿಯಲ್ಲಿ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಹೆಣ್ಣು ಶಿಶುಗಳು ಜನಿಸುತ್ತವೆಯೋ ಆ ಶಿಶುಗಳ ಪೋಷಕರು ರಕ್ಷಾಬಂಧನ ದಿನಕ್ಕಿಂತಲೂ ಒಂದು ದಿನ ಮುಂಚೆ ಬಿದಿರಿನ ಬುಟ್ಟಿಯಲ್ಲಿ ಶಿಶುವನ್ನು ಇಟ್ಟುಕೊಂಡು ಪಿಪ್ಲಾಂತ್ರಿಗೆ ಬರುತ್ತಾರೆ. ಆಗ ಅಲ್ಲಿಗೆ ದಾನಿಗಳನ್ನು ಆಹ್ವಾನಿಸುವುದರಿಂದ ಪೋಷಕರು ಕೊಡುವ 10,000 ರೂಪಾಯಿಗಳು ಹಾಗೂ ದಾನಿಗಳು ಕೊಡುವ 21,000 ರೂಪಾಯಿಗಳನ್ನು ಸೇರಿಸಿ ಅಲ್ಲಿನ ಬ್ಯಾಂಕಿನ ಸಿಬ್ಬಂದಿಗಳನ್ನು ಆಹ್ವಾನಿಸಿ ಶಿಶುವಿನ ಹೆಸರಿನಲ್ಲಿ ಬ್ಯಾಂಕ್ ಖಾತೆ ತೆರೆದು ಆ ಹಣವನ್ನು ಠೇವಣಿ ಮಾಡುತ್ತಾರೆ. ಮರುದಿನ ಅಂದರೆ ರಕ್ಷಾಬಂಧನದ ದಿನ ಅಲ್ಲಿನ ಕನ್ಯೆಯರು ತಾವು ಜನಿಸಿದಾಗ ತಮ್ಮ ತಂದೆ ತಾಯಿಗಳು ನೆಟ್ಟಿರುವ ಗಿಡಗಳಿಗೆ ರಾಖಿ ಕಟ್ಟಿ ಆರತಿ ಬೆಳಗಿಸಿ ಸಂಭ್ರಮಿಸುತ್ತಾರೆ. ಅಷ್ಟೇ ಅಲ್ಲದೆ ಆ ಗ್ರಾಮಗಳಲ್ಲಿ ಯಾರಾದರೂ ಮೃತಪಟ್ಟರೆ ಅವರ ನೆನಪಿಗಾಗಿ ಮೃತಪಟ್ಟವರ ಮನೆಯವರು 11 ಗಿಡಗಳನ್ನು ನೆಡುವುದು ಮತ್ತು ಮದುವೆಯ ಸಮಯದಲ್ಲಿ ಊರು ಬಿಟ್ಟು ಗಂಡನ ಮನೆಗೆ ಹೋಗುವ ಕನ್ಯೆಯರು 1 ಗಿಡ ನೆಡುವ ಸಂಪ್ರದಾಯ ಕೂಡ ಬೆಳೆದು ಬಂದಿದೆ. ಈಗ ಅಲ್ಲಿನ ರೈತರು ಜಾಗರೂಕರಾಗಿದ್ದು ತಮ್ಮ ಹೊಲಗಳಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಸಾವಯವ ಗೊಬ್ಬರ ಬಳಸಿ ಬೆಳೆ ಬೆಳೆಯುತ್ತಿದ್ದಾರೆ. ಸಾವಯವ ಕೃಷಿಗಾಗಿ ಪಿಪ್ಲಾಂತ್ರಿಯಲ್ಲಿ ಒಂದು ತರಬೇತಿ ಕೇಂದ್ರ ತೆರೆಯಲಾಗಿದ್ದು ರೈತರು ಅಲ್ಲಿ ತರಬೇತಿ ಪಡೆಯುತ್ತಾರೆ. ಈ ಕುರಿತು ಪಿಪ್ಲಾಂತ್ರಿಯ ಜಲಾನಯನ ಸಮಿತಿಯ ಅಧ್ಯಕ್ಷರಾದ ಭವರ್ ಸಿಂಗ್ ಸಿಸೋಡಿಯಾ ಅವರು ಹೀಗೆ ಹೇಳುತ್ತಾರೆ. ಪಾನಿ ನಹೀ ಥಾ ಔರ್ ಪಾನಿ ಕಾ ಲೆವಲ್ 700-800 ಫೀಟ್ ನೀಚೆ ಚಲಾ ಗಯಾ ಥಾ ಇತ್ನಾ ನೀಚೆ ಚಲಾ ಗಯಾ ಥಾ 2005 ಸೇ ಪಹಲೇ ಪಹಲೇ ಹಾಂ ಜೀ ತೋ ಜಬ್ ಯೇ ಪಲಿವಾಲ್ ಜೀ ಸರ್ಪಂಚ್ ಬನಾ ಥಾ ಇನ್ಹೋನೇ ಕಹಾ ಕಿ ಭಾಯಿ ಮೈ ಗಾಂವ್ ಕಾ ಪಾನಿ ವಾಪಿಸ್ ಗಾಂವ್ ಮೈ ವೋ ಜೋ ಓಪನ್ ಕುವಾ ವಾಪಿಸ್ ಕಾಸ್ತಕಾರ್ ಕುವೇ ಕೇ ಊಪರ್ ಸಡಕ್ ಚಲಾಯೇಗಾ ಖೇತೀ ಕರೇಗಾ ಇನ್ಹೋನೇ ವೋ ವಾದಾ ಕಿಯಾ ಥಾ ತೋ ಉಸ್ ಸಮಯ ವಾಟರ್ ಸೆಟ್ ಕಾ ಕಾಮ್ ಚಲಾ ಥಾ ಇನ್ಹೋನೇ ಗಾಂವ್ ಕಾ ಪಾನಿ ಗಾಂವ್ ಮೈ ರೋಕ್ ಟ್ರೇನ್ ಸೇ ಚೆಕ್ ಡ್ಯಾಮ್ ಐಸಾ ಕರ್ಕೆ 4500 ಸೋರ್ಸ್ ಬನಾಯ ಛೋಟೆ ಛೋಟೆ ಛೋಟೆ ಛೋಟೆ ಕೈ ಬಡೆ ಪಾನಿ ರೋಕನೆ ತೋ ಧೀರೆ ಧೀರೆ ಧೀರೆ ಧೀರೆ ವೋ ಪಾನಿ ಕಾ ಲೆವಲ್ ವಾಪಿಸ್ ಊಪರ್ ಆ ಗಯಾ ಆಜ 50-60 ಫೀಟ್ ನೀಚೆ ಪಾನಿ ಮಿಲ್ ಗಯಾ ತೋ ವೋ ಪಾನಿ ವಾಲಿ ಸಮಸ್ಯಾ ಹಮಾರಿ ಖತಮ್ ಹೋ ಗಯಿ ಔರ್ ಆಜ ಹರ್ ಲೋ ಕಾಸ್ತಕಾರ್ ಕಿ ಯಾ ಗಾಂವ್ ವಾಲಾ ಕಿ ಸಭಿ ಕಿ ಸೋರ್ಸ್ ವಹಿ ಬನ್ ಗಯಿ ಕಿ ಭಾಯಿ ಗಾಂವ್ ಕಾ ಪಾನಿ ಗಾಂವ್ ಮೈ ರೋಕನಾ ಔರ್ ಅಪನೆ ಕುವಾ ಮೈ ಖೇತೋ ಮೈ ಇಸ್ಸೆ ಫಾಯ್ದಾ ಹೋಗಾ ಬಾಕಿ ಕಿ ಪಹಾಡಿ ಕ್ಷೇತ್ರ ಹೈ ತೋ ವೋ ಢಲಾನ್ ವಾಲಿ ಜಗಾ ಬಾರಿಶ್ ಹುಯಿ ಔರ್ ಸಾರಾ ಪಾನಿ ನೀಚೆ ಚಲಾ ಜಾತಾ ಥಾ ಅಬ್ ಪಹಾಡ್ ಕೆ ಊಪರ್ ಟ್ರೆನ್ಸ್ ಬನಾ ದಿ ತೋ ಪಹಾಡ್ ಕಾ ಪಾನಿ ಪಹಾಡ್ ಕೆ ಊಪರ್ ಹೀ ರುಕ್ ಜಾತಾ ತೋ ಇಸ್ಸೆ ವೋ ಪಾನಿ ವಾಲಿ ಸಮಸ್ಯಾ ಖತಮ್ ಹೋ ಗಯಿ ತೋ 2005 ಸೇ ಪಹಲೆ ಬಹುತ್ ಹಿ ದಿಕ್ಕತ್ ಥಿ ಪಾನಿ ಕಿ ಆಪ್ ಲೋಗೋ ಕೋ ಜೀ ಪಹಲೆ 2-2-3-3 ಕಿಲೋಮೀಟರ್ ಪೈದಲ್ ಜಾ ಕೆ ಪಾನಿ ಲೆ ಆತೆ ಥೆ ಔರ್ ಜೈಸೆ ಕಹೀ ಕೆರೋಸಿನ್ ಕಿ ದುಕಾನ್ ಪೆ ವೋ ಲೈನ್ ಲಗ್ತಿ ಹೈ ಕೆರೋಸಿನ್ ಕೆ ಲಿಯೆ ಇಸ್ ತರಹ ಸೇ ಹಮಾರ್ ಗಾಂವ್ ಮೈ ಏಕ್ ಕುವಾ ಥಾ ತೋ ವಹಾಂ ಪೆ ಲೈನ್ ರಹತಿ ಥಿ ಆಪ್ಕಾ ಮಟ್ಕಾ ಬಿರ್ ಗಯಾ ಫಿರ್ ಮೇರಾ ನಂಬರ್ ಆಯೇಗಾ ಫಿರ್ ದೂಸರೇ ಕಾ ಆಯೇಗಾ ತೋ 24 ಘಂಟಾ ವಹಾಂ ಪೆ ಲೋಗ್ ಬೈಠೆ ರಹತೆ ಥೆ ಪಾನಿ ಕೆ ಲಿಯೆ ಇತ್ನಿ ಸಮಸ್ಯಾ ಥಿ ಅಬ್ ವೋ ಸಮಸ್ಯಾ ಪೂರಿ ಹಲ್ ಹೋ ಚುಕಿ ಅಬ್ ತೋ ಹರ್ ಗಾಂವ್ ಮೈ ಪೈಪ್ ಲೈನ್ ಬಿಸ್ ಗಯಿ ಓಪನ್ ಕುವಾ ಖೋದ್ ಗಯಾ ಫಿರ್ ವೋ ಲೈಟ್ ವಾಲಾ ಸಮಸ್ಯಾ ಥಿ ತೋ ಹರ್ ಗಾಂವ್ ಮೈ ಔರ್ ಹರ್ ಪೇಜಲ್ ಇಸ್ಕಿ ಮೈ ಉಸ್ಕೆ ಊಪರ್ ವೋ ಸೋಲರ್ ಪ್ಲೇಟ್ ಲಗ್ ಗಯಿ ಪಲಿವಾಲ್ ಜಿ ಲಗವಾ ರಹೇ ತೋ ವೋ ಅಭಿ ಘರ್ ಪರ ಸೋಲರ್ ಪ್ಲೇಟ್ ಥೆ ನಹೀ ಕುವಾ ಕೆ ಊಪರ್ ಲಗ ಗಯಾ ಜಿತ್ನಾ ಭಿ ಕುವಾ ಥಾ ಸರ್ಕಾರಿ ಉಸ್ ಪೆ ಸೋಲರ್ ಪ್ಲೇಟ್ ಲಗ್ ಗಯಿ ತೋ ವೋ ಬಿಲ್ ವಾಲಿ ಸಮಸ್ಯಾ ಹಮಾರಿ ಖತಮ್ ಹೋ ಜಾಯೇಗಾ ಔರ್ ಆಗೇ ಕಿ ಪ್ಲಾನಿಂಗ್ ಯೇ ಹೈಗಾ ಆದ್ಮಿ ಕೆ ಘರ್ ಪೆ ಸೋಲರ್ ಪ್ಲೇಟ್ ಹೀ ಲಗೇ ತಾಕಿ ವೋ ಘರ್ ಕಾ ಕಾಮ್ ಘರ್ ಸೇ ಚಲಾ ಲೆ ರಹೇ ಯೇ ಪಾನಿ ಕಾ ಜೋ ಬಚತ್ ಕಾ ಕಾಮ್ ಕಿಸ್ ತರಹ ಸೇ ಶುರು ಹುವಾ ಯಹಾಂ ಪರ್ ಇನ್ಹೋನೇ ಅನ್ನಾ ಹಜಾರಿ ಜಿ ಕಾ ಕಾಮ್ ದೇಖಾ ಥಾ ಹಮಾರಿ ಜೋ ಟೀಮ್ ಥಿ ತೋ ಹಮ್ ಸಭಿ ಕೋ ರಾಲೇಗಂಜ್ ಸೇ ದಿಲ್ಲಿ ಲೇಕೇ ಗಯೇ ಥೆ ತೋ ಇನ್ಹೋನೇ ವೋ ಬತಾಯಾ ಥಾ ಕಿ ಭಾಯಿ ಜೈಸಾ ಅಪನೇ ಯಹಾಂ ಪಹಾಡಿ ಕ್ಷೇತ್ರ ಔರ್ ಪಥರೀಲಿ ಜಮೀನ್ ಹೈ ವೈಸೀ ಜಮೀನ್ ವಹಾಂ ಪೇ ಹೀ ಹೈ तो इस गांव वाला ने ये काम किया इनके मार्गदर्शन में, तो अपन ही ऐसे कर सकते हैं। तो वहां से हम सभी गांव वाले सोच बना के आए कि चलो अपन ही यही काम करेंगे। और अन्ना जी को हमने गांव वालों ने मिलकर आग्रह किया कि भाई आप एक बार हमारे गांव पिपलांत्री में पधारो। अन्ना जी ने कहा जिस दिन आप ये जो मैंने काम किया वो पिपलांत्री में करके दिखाओ उस दिन मैं पिपलांत्री में आ जाऊंगा। वो काम हमने करके दिखाया था, अन्ना जी यहाँ आए और उन्होंने सराहना की एक बहुत अच्छा काम किया और इसी पैटर्न पर पूरा देश में काम होना चाहिए। ಅಲ್ಲಿನ ಗ್ರಾಮಗಳಲ್ಲಿರುವ ಪ್ರತಿಯೊಂದು ಶಾಲೆಗಳಲ್ಲಿ ಮಳೆ ನೀರು ಸಂಗ್ರಹಣಾ ಘಟಕವಿದ್ದು ಅಲ್ಲಿ ಸಂಗ್ರಹವಾದ ನೀರನ್ನು ಮೇಲೆತ್ತಿ ನೀರಿನ ತೊಟ್ಟಿಗೆ ತುಂಬಲು ವಿದ್ಯುತ್ತಿನ ಸಂಪರ್ಕವಿಲ್ಲದೆ ಮಕ್ಕಳು ಆಟವಾಡುತ್ತಾ ಸಂತೋಷ ಪಡುತ್ತಿದ್ದಂತೆ ಅವರಿಗೆ ಅರಿವಿಲ್ಲದೆ ನೀರು ತೊಟ್ಟಿಯಲ್ಲಿ ಸಂಗ್ರಹವಾಗುವಂತಹ ಆಟಿಕೆಗಳನ್ನು ಶಾಲಾ ಆವರಣದಲ್ಲಿ ಸ್ಥಾಪಿಸಲಾಗಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ಬಾಲ್ಯದಲ್ಲಿಯೇ ನೀರಿನ ಮಹತ್ವ ಕುರಿತು ಮಕ್ಕಳಿಗೆ ಅರಿವು ನೀಡುವ ಕಾರ್ಯ ಇದಾಗಿದೆ. ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರು ದೇಶದ ಏಳಿಗೆ ಗ್ರಾಮದ ಏಳಿಗೆಯಲ್ಲಿ ನೆಲೆಸಿದೆ ಎನ್ನುವ ಮಾತಿನಂತೆ ಪಿಪ್ಲಾಂತ್ರಿಯ ಒಬ್ಬ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಅದನ್ನು ಸಾಬೀತುಪಡಿಸಿದ್ದಾರೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇದುವರೆಗೆ ಬರ ನೀಗಿದ ಭಾಗ್ಯವಂತಿ ಪಿಪ್ಲಾಂತ್ರಿ ರೂಪಕ ಕೇಳಿದಿರಿ. ರಚನೆ ಶ್ರೀಮತಿ ಜಮುನಾ ಕೆ ಪವಾರ್. ನಿರೂಪಣೆ ಸೋಮಶೇಖರ್ ಎಸ್ ರುಳಿ ಹಾಗೂ ಮಧು ದೇಶ್ಮುಖ್. ಭಾಗವಹಿಸಿದವರು ವೀಣಾ ಎಸ್ ಕುಲಕರ್ಣಿ, ಲಕ್ಷ್ಮೀಕಾಂತ್ ಪಾಟೀಲ್, ಶಿವಕುಮಾರ್ ಆಜಾದ್ಪುರ್ ಹಾಗೂ ದತ್ತಾತ್ರೇಯ ಪಾಟೀಲ್. ಭಾಗವಹಿಸಿ ನಿರ್ಮಾಣ ನೆರವು ನೀಡಿದವರು ಗೋವಿಂದ ರಾವ್ ಎನ್ ರಾಥೋರ್. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈಗ ಕೃಷಿ ಹಾಡುಗಳು. ಸಮೃದ್ಧಿ ತರುತ್ತೇವು ನಾವು, ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಸಮೃದ್ಧಿ ತರುತ್ತೇವು ನಾವು. ಎಲ್ಲ ಕೈ ಜೋಡಿಸಿ ಶ್ರದ್ಧೆಯ ಬೆವರ ಸುರಿಸಿ, ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ ಶ್ರದ್ಧೆಯ ಬೆವರ ಸುರಿಸಿ, ಶ್ರದ್ಧೆಯ ಬೆವರ ಸುರಿಸಿ, ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಸಮೃದ್ಧಿ ತರುತ್ತೇವು ನಾವು. ಕೈ